ಏನೇ ಪುಟ್ಟಿನ ಸ್ಕೂಲ್ಗೆ ಬಿಟ್ಟು ಬರ್ತೀನಿ ರೀ, ಮರೀದೆ ಹೆಲ್ಮೆಟ್ ಹಾಕೊಂಡೋಗ್ರಿ. ಬೆಳಬೆಳಗ್ಗೆ ಸಿಗ್ನಲ್ ಇರೋದಿಲ್ಲ, ಪೊಲೀಸ್ ಇರೋದಿಲ್ಲ, ಹೆಲ್ಮೆಟ್ ಅವನ್ ಕೇಳ್ತಾನೆ ಬಿಡ. ಅಯ್ಯೋ ದೇವ್ರೇ, ಏನಾಯ್ತು ಅಂದ್ರೆ ಬಟ್ಟೆ ಎಲ್ಲಾ ರಕ್ತ, ತಲೆಗೆ ಬ್ಯಾಂಡೇಜು, ಏನಾಯ್ತು? ಮೇಡಮ್, ನಿಮ್ಮ ಮನೆಯವರು ಆ ಸ್ಕೂಲ್ ಹತ್ರ ಇರೋ ಸರ್ಕಲ್ ನಲ್ಲಿ ಆಕ್ಸಿಡೆಂಟ್ ಆಗಿ ಸ್ವಲ್ಪದಲ್ಲಿ ಬಚಾವಾದ್ರು. ಹೆಲ್ಮೆಟ್ ಇದ್ದಿದ್ರೆ ಇಷ್ಟೆಲ್ಲ ಆಟ ಇರ್ಲಿಲ್ಲ. ಇನ್ ಮುಂದೇನಾದ್ರೂ ಗಾಡಿ ಓಡಿಸುವಾಗ ಮರಿದೆ ಹೆಲ್ಮೆಟ್ ಹಾಕೊಳ್ಕ ಹೇಳಿ. ಹೆಲ್ಮೆಟ್ ಧರಿಸುವುದು ನಿಮ್ಮ ಸುರಕ್ಷತೆಗೆ, ನಿಮ್ಮ ಜೀವ ರಕ್ಷಣೆಗೆ. ಬಿಐಎಸ್ ಅನುಮೋದಿತ ISI ಮಾರ್ಕ್ ಇರುವ ಹೆಲ್ಮೆಟ್ ಅನ್ನೇ ಬಳಸಿ. ದ್ವಿಚಕ್ರ ವಾಹನ ಓಡಿಸುವವರು, ಹಿಂಬದಿ ಸವಾರರು ಇಬ್ಬರು ಹೆಲ್ಮೆಟ್ ಧರಿಸುವುದು ಕಡ್ಡಾಯ. ಪ್ರಕಟಣೆ ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ. 1880 ಕಾಳಜಿ ಭರಿತ ಆರೈಕೆಗಾಗಿ ಮಂಗಳೂರಿಗರ ವಿಶ್ವಾಸಾರ್ಹ ಆಸ್ಪತ್ರೆ ಫಾದರ್ ಮುಲ್ಲರ್ ಹಾಸ್ಪಿಟಲ್ ಕಂಕನಾಡಿ. ಇಲ್ಲಿ ಎಕ್ಸ್ಪರ್ಟ್ ಆಂಕಾಲಜಿ ಕೇರ್, ಪೀಡಿಯಾಟ್ರಿಕ್ ಕೇರ್, ಫೀಟಲ್ ಮೆಡಿಸಿನ್ ನಿಂದ ಡೆಂಟಿಸ್ಟ್ರಿಯವರೆಗೆ ಎಲ್ಲಾ ಸ್ಪೆಷಲೈಸ್ಡ್ ಹಾಗೂ ವರ್ಲ್ಡ್ ಕ್ಲಾಸ್ ಟ್ರೀಟ್ಮೆಂಟ್ಸ್ ಒಂದೇ ಸೂರಿನಡಿ ಪಡೆಯಿರಿ. ಇದೀಗ ಸಿಲ್ವರ್ ಜುಬ್ಲಿ ಪ್ರಯುಕ್ತವಾಗಿ ಡೆಲಿವರಿಗೆ ನೋ ಕಾಸ್ಟ್ ಸೇವೆ ಲಭ್ಯ. ಭೇಟಿ ಕೊಡಿ ಫಾದರ್ ಮುಲ್ಲರ್ ಹಾಸ್ಪಿಟಲ್, ಕಂಕನಾಡಿ, ಮಂಗಳೂರು. ಇದೀಗ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಮಂಗಳೂರು, ಇಲ್ಲಿನ ಪೇಟೆ ಧಾರಣೆ. ಹಳೆ ಅಡಿಕೆ ಕ್ವಿಂಟಾಲ್ಗೆ 32,000 45,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲ್ಗೆ 32,500 35,500 ರೂಪಾಯಿ, ಕೋಕಾ ಕ್ವಿಂಟಾಲ್ಗೆ 24,500 26,500 ರೂಪಾಯಿ, ಕೊಬ್ಬರಿ ಸ್ಥಳೀಯ ಕ್ವಿಂಟಾಲ್ಗೆ 7,500 10,500 ರೂಪಾಯಿ, ತೆಂಗಿನಕಾಯಿ 1ನೇ ವರ್ಗ 1,000 20,000 ರೂಪಾಯಿ, ತೆಂಗಿನಕಾಯಿ 2ನೇ ವರ್ಗ 1,000 18,000 ರೂಪಾಯಿ, ಅಕ್ಕಿ ಸ್ಥಳೀಯ ಗಿರಣಿ ಕ್ವಿಂಟಾಲ್ಗೆ 4,350 5,250 ರೂಪಾಯಿ, ಕಟ್ಟ ಸಾಂಬಾರ್ ಕ್ವಿಂಟಾಲ್ಗೆ 3,500 4,100 ರೂಪಾಯಿ, IR8 ಕ್ವಿಂಟಾಲ್ಗೆ 3,450 4,250 ರೂಪಾಯಿ, ಆಮದು ಭತ್ತ ಕ್ವಿಂಟಾಲ್ಗೆ 2,100 ರೂಪಾಯಿ, ಆಮದು ಹಳದಿ ಬೆಲ್ಲ ಕ್ವಿಂಟಾಲ್ಗೆ 4,000 ರೂಪಾಯಿ, ಕೆಂಪು ಬೆಲ್ಲ ಕ್ವಿಂಟಾಲ್ಗೆ 4,200 ರೂಪಾಯಿ, ಕಪ್ಪು ಬೆಲ್ಲ ಕ್ವಿಂಟಾಲ್ಗೆ 4,250 ರೂಪಾಯಿ, ಆಮದು ಮೆಣಸು ಕ್ವಿಂಟಾಲ್ಗೆ 19,000 ರೂಪಾಯಿ, ಕಾಳು ಮೆಣಸು ಕ್ವಿಂಟಾಲ್ಗೆ 13,000 ರೂಪಾಯಿ, ಬಾಳೆಕಾಯಿ ಮೈಸೂರು ಕ್ವಿಂಟಾಲ್ಗೆ 3,500 ರೂಪಾಯಿ, ಕದಳಿ ಕ್ವಿಂಟಾಲ್ಗೆ 5,500 ರೂಪಾಯಿ, ಗಾಳಿ ಕ್ವಿಂಟಾಲ್ಗೆ 4,000 ರೂಪಾಯಿ, ನೇಂದ್ರ ಬಾಳೆ ಕ್ವಿಂಟಾಲ್ಗೆ 6,000 ರೂಪಾಯಿ. ಇವು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಇಲ್ಲಿನ ಪೇಟೆ ಧಾರಣೆ. ಭಾವದಲೆಯಲಿ ಶಾರದೆ ಗಾನ, ರಾಗ ಹೊಮ್ಮಲು ಶಾರದೆ ನಾಮ. ಭಾವದಲೆಯಲಿ ಶಾರದೆ ಗಾನ, ರಾಗ ಹೊಮ್ಮಲು ಶಾರದೆ ನಾಮ. ಹೃದಯ ಹಾಡಿತು ಶಾರದೆ ಗಾನ, ಹೃದಯ ಹಾಡಿತು ಶಾರದೆ ಗಾನ. ಶಾರದೆ ಗಾನ ಶೃಂಗೇರಿಯ ಧ್ಯಾನ, ಶಾರದೆ ಗಾನ ಶೃಂಗೇರಿಯ ಧ್ಯಾನ, ಶಾರದೆ ಗಾನ ಶೃಂಗೇರಿಯ ಧ್ಯಾನ. ಭಾವದಲೆಯಲಿ ಶಾರದೆ ಗಾನ, ರಾಗ ಹೊಮ್ಮದು ಶಾರದೆ ನಾಮ. ನನ್ನಯ ಮನವಿಂದು ಶಾರದೆ ಸದನ ನನ್ನಯ ಮನವಿಂದು ಶಾರದೆ ಸದನ ಹೃದಯ ಜ್ಯೋತಿ ಬೆಳಗಿಪೆನು ಅವಳಿಗೆ ದಿನನ ಹೃದಯ ಜ್ಯೋತಿ ಬೆಳಗಿಪೆನು ಅವಳಿಗೆ ದಿನನ ರೋಮಾಂಚನ ತಾಯಿ ಶಾರದೆ ಧ್ಯಾನ ರೋಮಾಂಚನ ತಾಯಿ ಶಾರದೆ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಭಾವದಲೆಯಲ್ಲಿ ಶಾರದೆ ಗಾನ ರಾಗ ಹೊಮ್ಮಲು ಶಾರದೆ ನಾಮ ದರ್ಶನದಿಂದ ಅರಳಿತು ವದನ ಅಂಧಕಾರದಾಚೆಯು ನೋಡಿತು ನಯನ ತಾಯಿ ದರ್ಶನದಿಂದ ಅರಳಿತು ವದನ ಅಂಧಕಾರದಾಚೆಯು ನೋಡಿತು ನಯನ ಸುತ್ತಮುತ್ತಲೂ ಎಲ್ಲ